ಸರ್, ನನಗೆ ಇಲ್ಲೇವರೆಗೂ ಬಂದಿರತಕ್ಕಂಥದ್ದು ರೋಗಗಳು ಸರ್, ಹಳದಿ ಕಲರ್ ಒಂದು ಕೊಳವೆ ರೋಗ ಅಂತ ಬರುತ್ತೆ ಸರ್, ಹಳದಿ ಕಲರ್ ಬರುತ್ತೆ, ಅದೊಂದೇ ಬಿಟ್ರೆ ಇನ್ಯಾವುದು ರೋಗನೂ ಇಲ್ಲಿವರೆಗೂ ಬಂದಿಲ್ಲ. ಸೊ ನಿರ್ವಹಣೆ ಕಡಿಮೆ ಅಂತೀನಿ? ಬಹಳ ಬಹಳ ಕಡಿಮೆ ಸರ್. ರೋಗಗಳು ಅಂದ್ರೆ ಇದು ಬೇಸಿಗೆ ಇರೋದ್ರಿಂದ ಆಮೇಲೆ ಕಂಟ್ರೋಲಿ ಬಂದಿರುತ್ತೆ ಸರ್, ಕಂಪ್ಲೀಟ್ ಬಿಸಿಲು ಇರುತ್ತೆ, ರೋಗಗಳು ಬಹಳ ಕಡಿಮೆ. ಮಳೆ ಏನನ್ನ ಬಂತು ಅಂದ್ರೆ ಇದಕ್ಕೆ ಹರಿ ಹೋಗೋದು ಅಂತಲ್ಲ, ಗಾಳಿಗೆ ಹರಿ ಹೋಗೋದು ಅಂತ, ಅದು ಹರಿ ಹೋಗೋದೊಂದು ಮುಖ್ಯವಾಗಿರುತ್ತೆ ಸರ್. ಅದರಲ್ಲಿ ಅಕಸ್ಮಾತ್ ನಾವು ಲೇಟ್ ಆಗಿ ಏನನ್ನ ಸ್ವಿಂಗ್ ಮಾಡಿದ್ವಿ ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡು ನಾವು ನವೆಂಬರ್ ಡಿಸೆಂಬರ್ ಗೆಲ್ಲ ಸ್ವಿಂಗ್ ಮಾಡಿದ್ವಿ, ಅದ್ರ ಬದಲು ಸ್ವಲ್ಪ ಜನವರಿ ತಿಂಗಳಂಗ ಏನೋ ಸ್ವಿಂಗ್ ಮಾಡಿಟ್ರೆ ಮುಂದೆ ಮಳೆಗಾಲಕ್ಕೆ ಸಿಗ ಬಿಡುತ್ತೆ ಸರ್, ಮುಂದಿನ ಮಳೆಗಾಲಕ್ಕೆ ಸಿಗ ಬಿದ್ರೆ ಅದು ಕಂಪ್ಲೀಟ್ ನಾಶ ಆಗ್ಬಿಡುತ್ತೆ ಸರ್. ಅಂದ್ರೆ ಇದಕ್ಕೆ ನಿಮ್ಗೆ ಹವಾಮಾನ ಬಹಳ ಮುಖ್ಯ, ತಿಳುವಳಿಕೆ ಮುಖ್ಯ. ಹೌದೌದು ಸರ್. ಯಾವ ತಿಂಗಳಲ್ಲಿ ಸೂಕ್ತ ತಿಂಗಳು ಅಂತೀರಾ? ಸರ್ ನವೆಂಬರ್ ಸರ್. ನವೆಂಬರ್ ಎಂಡಿಂಗ್ ಡಿಸೆಂಬರ್ ಫಸ್ಟ್ ಅಷ್ಟೊಳಗಡೆಗೆ ಸ್ವಿಂಗ್ ಮಾಡ್ಕೊಳ್ಬೇಕು ಸರ್. ನಮಗೆ ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಆದ್ರೆ ಒಂದು ಸಿಂಪಲ್ ಆಗಿ ಹೇಳ್ತಾರೆ, ದೀಪಾವಳಿ ಹಬ್ಬಕ್ಕೆಲ್ಲ ದೀಪದ ಕುಡಿ ಇದ್ದಂಗೆ ಇರಬೇಕು ಅನ್ನೋದೊಂದು ಹೇಳ್ತಾರೆ, ಈ ತರದ್ದು ಹೇಳ್ತಾರೆ. ಅಷ್ಟೊಳಗೆ ನಾವು ದೀಪಾವಳಿ ಹಬ್ಬಕ್ಕಿಂತ ಮೊದಲೇ ಒಂದು 8 ದಿವಸ 10 ದಿವಸದ ಮೊದಲು ಇದೊಂದು ಕುಳ್ಳು ಗುರುತಿದ್ದೆವು, ಅಷ್ಟೊಳಗೆ ನಾವು ನಾಟಿ ಮಾಡ್ಕೊಂಡ್ಬಿಟ್ರೆ ನಾವು ಕೊನೆ ಎಂಡಿಂಗ್ ವರೆಗೂ ಅಂದ್ರೆ ಯಾವುದನ್ನು ಏನು ಸೋಕೋದಿಲ್ಲ, ಅದ್ರ ನಡುವಲ್ಲಿ ಏನನ್ನ ಪ್ರಕೃತಿ ಏನಾಯ್ತಂದ್ರೆ ಅದು ನಮ್ ಕೈಯಾಗೂ ಇಲ್ಲ ಯಾರ ಕೈಯಾಗಿಲ್ಲ ಸರ್. ಈಗ ನಿಮಗೆ ಮಾರುಕಟ್ಟೆ ಜಿಲ್ಲೆ ಆಚೆ ತುಂಬಾ ಇದೆ, ಈಗ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ್ಯಾವ ತಳಿಗಳ ಬೇಡಿಕೆ ಹೆಚ್ಚಿರುತ್ತದೆ, ಮತ್ತೆ ಅದನ್ನ ಹೇಗೆ ನೀವು ಇದರಲ್ಲಿ ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಎಲ್ಲಿಂದ ತರ್ತೀರಾ? ಸರ್ ನನಗೆ ಈಗ ಏನಾಗುತ್ತೆ, ನಾನು ಕೆಲವೊಂದಿಷ್ಟು ಗಡ್ಡೆಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ರೈತರ ಹತ್ರನೇ ಹೋಗಿ ಕುಂತ್ಕೊಂಡು ಮಾತಾಡಿ ನಮಗೆ ಸರಿ ಅನಿಸುತ್ತೆ ಅಂದ್ರೆ ರೈತರ ಹತ್ರ ತೊಳ್ತೀವಿ, ಇಲ್ಲ ಗದಗ್ ಮಾರ್ಕೆಟ್ಗೆ ಹೋಗ್ತೀವಿ ಸರ್, ಇಲ್ಲ ಚಿತ್ರದುರ್ಗ ಮಾರ್ಕೆಟ್ಗೆ ಹೋಗ್ತೀವಿ. ಈಗ ಏನ್ ಮಾಡುತ್ತಾನೆ ಸರ್ ರೈತ ಅಂದ್ರೆ ಒಂದೇ ವೆರೈಟಿನೇ ಕೇಳೋದಿಲ್ಲ, ಈ ವರ್ಷ ಯಾವ್ದು ಚೆನ್ನಾಗಿರುತ್ತೋ ಡಿಮ್ಯಾಂಡ್ ಇರುತ್ತೋ ಆ ವೆರೈಟಿನೇ ಕೇಳ್ತಾನೆ. ಈಗ ಅರ್ಕ ಕಲ್ಯಾಣ ಅಂತ ಬಂದಿದೆ, ಭೀಮ ಸೂಪರ್ ಬಂದಿದೆ, ಆಮೇಲೆ ಗರ್ವ ಅಂತ ಬಂದಿದೆ, ಆಮೇಲೆ ಪ್ರೇಮ್ ಬೀಜ ಅಂತ ಹೇಳ್ತಾರೆ, ಅವೆಲ್ಲವನ್ನೂ ವೆರೈಟಿ. ಇದರಲ್ಲಿ ನಾನು ನೋಡಿರೋ ಪ್ರಕಾರಕ್ಕೆ ಒಂದು 5-6 ವೆರೈಟಿನ ಎಲ್ಲರೂ ಎಕ್ಸ್ಪೆಷಲಿ ಕೇಳ್ತಾರೆ ಸರ್. ಕೆಲವರೆಲ್ಲ ಮಾರ್ಕೆಟ್ನಾಗ ಏನ್ ಮಾಡಿದಾರೆ ಅಂದ್ರೆ ಈ ಪಾಕೆಟ್ಸ್ ಬಂದಿದಾವೆ ಸರ್, ಅವರವ್ರದೇ ಕಂಪನಿಗಳವ್ರದ್ದು ಕೇಳ್ತಾ ಇರ್ತಾರೆ. ಅವಾಗ ಏನಾಯ್ತಂದ್ರೆ ಅದೇ ಸೀಡ್ ನಾವು ತಾಮಂದು ಬೆಳೆದು ಅಂದು ನಾವು ಅವ್ರಿಗೆ ಕೊಡ್ತೀವಿ ಸರ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಬೀಜ ತಗೊಂಡ್ರೆ ಏನಾಗುತ್ತೆ ಅಂದ್ರೆ 60% ಅವ್ರಿಗೆ ಸೇವ್ ಆಗುತ್ತೆ ಸರ್, ಯಾರಿಗೆ ರೈತರಿಗೆ ಸೇವ್ ಆಗುತ್ತೆ. ಈ ಪಾಕೆಟ್ ಬೀಜ 2,500-3,000 ಇತ್ತು ಅಂದ್ರೆ ನಮ್ಮ ಹತ್ರ 1,000 ರೂಪಾಯಿ ಇರುತ್ತೆ, ಬೆಲೆ ಕಡಿಮೆ, ನಿಮ್ಮ ಬಹಳ ಕಡಿಮೆ ಇರುತ್ತೆ, ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಉತ್ತಮ ಗುಣಮಟ್ಟ ಬರುತ್ತೆ. ಆಮೇಲೆ ಈ ಉಳ್ಳೆಗಡ್ಡೆಯಲ್ಲಿ ಬೀಜದಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸರ್, ಹಳೆ ಬೀಜ ಮಿಕ್ಸ್ ಮಾಡ್ಬಿಟ್ರೆ ಇದು ಬರೋದಿಲ್ಲ, ಇದರಲ್ಲಿ ಬಿತ್ತನೆ ಮಾಡತಕ್ಕಂತ ರೈತನಿಗೆ ಮೋಸ ಮಾಡತಕ್ಕಂತ ಚಾನ್ಸಸ್ ಬಹಳ ಇರುತ್ತೆ ಹಳೆ ಬೀಜಗಳನ್ನು ಇದರಲ್ಲಿ. ಯಾಕಂದ್ರೆ ಇದಕ್ಕೆ ವ್ಯಾಲಿಡಿಟಿ ಇರೋದೇ 14 ತಿಂಗಳು ಸರ್ ಲಾಸ್ಟ್ ಬಿತ್ತನೆ ಮಾಡಕ್ಕೆ. ಒಂದು ಸರಿ ನಾವು ಸೀಡ್ ಪ್ರೊಡಕ್ಷನ್ ಮಾಡಿವಿ ಅಂದ್ರೆ ಅಷ್ಟೊಳಗೆ ನಾವು ಮಾರ್ಕೆಟ್ ಮಾಡಬೇಕು, ಇಲ್ಲ ಅಂದ್ರೆ ಅದನ್ನ ತಿಪ್ಪಿಗೆ ಹಾಕ್ಬೇಕು. ಹಂಗಾಗ್ಬಿಡ್ತು. ಹೌದು. ಮತ್ತೆ ಇದನ್ನ ಮತ್ತೆ ಮುಂದಿನ ಸರಿ ಕೊಡ್ತೀವಿ, ಇನ್ನೊಂದ್ ಸರಿ ಕೊಡ್ತೀವಿ ಅಂದ್ರೆ ಕೊಡಕ್ ಬರೋದಿಲ್ಲ ಸರ್. ಇದು ಈಗ ಒಬ್ಬ ರೈತರು ನೀವು, ಆಕ್ಚುಲಿ ಹಾಗೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಹುಶಃ ಕಂಪನಿ ಬೀಜಗಳಲ್ಲಿ ಈ ತರದ ಅನ್ಯಾಯಗಳಾಗಿರೋ ಉದಾಹರಣೆಗಳಿದಾವ ನಿಮ್ಮಲ್ಲಿ ಸರ್? ಇಲ್ಲಿ ಏನಾಗಿದೆ ಅನ್ನೋದಕ್ಕೆ ಹೇಳ್ತೀನಿ ಕೇಳ್ರಿ. ಕಂಪನಿಗಳಲ್ಲಿ ಕೆಲವೊಂದಿಷ್ಟು ಪಾಕೆಟ್ಸ್ ಡೂಪ್ಲಿಕೇಟ್ ಪಾಕೆಟ್ಸ್ ಮಾಡಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದೆ. ಅದ್ರ ಜೊತೆಗೆ ಇದೇನಾಗುತ್ತೆ ಸರ್, ಎಲ್ಲಾ ರೈತರು ಅಲ್ಲೆಲ್ಲೆಲ್ಲೆಲ್ಲಿ ಬೆಳಿತೀವಿ ಸರ್. ನಾವು ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ತೀವಿ, ಮಾಡಿದ್ಮೇಲೆ ಇಲ್ಲಿ ಬ್ರೋಕರ್ಗಳು ಹಾವಳಿ ಬಹಳ ಐತೆ ಡೈರೆಕ್ಟ್ ರೈತರಿಂದ. ಯಾಕೆಂದ್ರೆ ಒಬ್ಬ ರೈತ ಗದಗ್ ಕಡೆ ಇರತಕ್ಕಂತ ರೈತ ಒಂದ್ 2 ಕೆಜಿ ಬೀಜ ಬೇಕಾಗುತ್ತೆ, ಅವನು ಬಂದು ತುಮ್ಮರಗುದ್ದಿವರೆಗೆ ಬಂದು ತಗೊಂಡು ಹೋಗಕ್ ಆಗೋದಿಲ್ಲ, ಯಾಕೆ ಟ್ರಾನ್ಸ್ಪೋರ್ಟಿಂಗ್ ಅವನಿಗೆ ಈ ಊರು ಎಲ್ಲಿದೆ ಅಂತ ಗೊತ್ತಾಗಲ್ಲ. ಈ ಬ್ರೋಕರ್ಗಳು ಉಟ್ಕೊಂಡಿದ್ದಾರೆ, ಅವ್ರ ಏನ್ ಮಾಡ್ತಾರೆ ಸರ್, ರೈತರ ಹತ್ರ ತೊಳ್ತಾರೆ, 1,000 ರೂಪಾಯಿ ಬೀಜನ 1,000 ರೂಪಾಯಿ ತೊಳ್ತಾರೆ, ಸೆಕೆಂಡ್ ಹ್ಯಾಂಡ್ ಬೀಜನ ಡೂಪ್ಲಿಕೇಟ್ ಮಿಕ್ಸ್ ಮಾಡ್ಬಿಡ್ತಾರೆ ಅವರಿಗೆ. ಈ ತರ ಆಗುವ ಸಾಧ್ಯತೆಗಳು ಇದೇ ತರದ್ದು 90% ಇದೇ ತರ ಆಗಿರ್ತಕ್ಕಂಥ ಸಾಧ್ಯತೆಗಳು. ರೈತರು ಇದನ್ನ ಪತ್ತೆ ಹಚ್ಚಕ್ ಬರ್ತದ ಸರ್? ರೈತರು ಪತ್ತೆ ಹಚ್ಚಕ್ಕೆ ಅಂದ್ರೆ ಸರ್, ಒಂದು ಸರಿ ಕೊಟ್ಟ ಮೇಲೆ ಅವ್ನ ರೈತ ಅವನು ಐದನ ಹೌದು ಅಲ್ಲ ಅಂತೆಲ್ಲ ತಿಳ್ಕೊಂಡು ಅವನ ಹತ್ರನೇ ಕಂಟಿನ್ಯೂ ಮಾಡ್ಕೊಂಡ್ರೆ, ಇಲ್ಲ ಅವ್ನು ಹೋಗಿ ಧೈರ್ಯವಾಗಿ 1 ಕೆಜಿ ಕೊಟ್ಟರಲ್ಲಿ 2 ಕೆಜಿ ಕೊಟ್ಟರಲ್ಲಿ 5 ಕೆಜಿ ಕೊಟ್ಟರಲ್ಲಿ ಹೋಗಿ ಕಂಪ್ಲೇಂಟ್ ಆಗಂತ ವ್ಯವಸ್ಥೆ ಆಗಬೇಕು. ಇದಕ್ಕೇನಾಗುತ್ತೆ ಸರ್, ಈರುಳ್ಳಿ ಬೀಜಕ್ಕೆ ಇಲ್ಲಿವರೆಗೂ ಮಾರ್ಕೆಟ್ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಮ್ಮ ನಮ್ಮ ಅಡ್ಜಸ್ಟ್ಮೆಂಟ್, ನಮ್ಮ ನಮ್ಮ ನಂಬಿಕೆ ವ್ಯವಹಾರ ಇದು ವ್ಯವಹಾರ. ಕಂಪನಿ ಬೀಜಗಳು ಹೆಚ್ಚಿನ ಹಾವಳಿ ಇಲ್ಲ? ಕಂಪನಿ ಬೀಜಗಳು ಹೆಚ್ಚಿನ ಹಾವಳಿ ಇಲ್ಲ ಸರ್. ಕಂಪನಿ ಬೀಜಗಳನ್ನ ತಾಳ್ತಕ್ಕಂಥ ದೊಡ್ಡದಾಗಿಲ್ಲ ಸರ್. ಇಲ್ಲ, ರೈತರಿಂದನೇ ರೈತರು ತಾಳ್ತಕ್ಕಂಥದ್ದು. ಇದರಲ್ಲಿ ಬ್ರೋಕರ್ ಹಾವುಗಳು ಬಹಳ ಐತೆ. ಇದನ್ನ ತಡೆಗಟ್ಟಕ್ಕ ಸರ್ಕಾರ ಒಂದು ದೊಡ್ಡ ಕ್ರಮ ತಗೊಂಡ್ಕೊಂಡ್ರೆ ಬಹಳ ರೈತರು ಉದ್ದಾರ ಆಗ್ತಾರೆ. ಒಂದು ಬೀಜ ಪ್ರೊಡಕ್ಷನ್ ಮಾಡೋನು ಉದ್ದಾರ ಆಗ್ತಾನೆ, ಒಂದು ಬೀಜ ತಾಳನು ಉದ್ದಾರ ಆಗ್ತಾನೆ, ನಡುವಲ್ಲಿ ಬ್ರೋಕರ್ ಹಾವುಗಳು ತಪ್ಪು ಹೋಗುತ್ತೆ. ಈಗ ಬಿತ್ತಬೇಕಂತೇಳಿ ಅನಿವಾರ್ಯ ಪರಿಸ್ಥಿತಿ ಹೋಗಿ ಕೊಟ್ಟು ಬಂದ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡ್ತಾನೆ, ಅವ್ನು ಹಾಕ್ತಾನೆ ಸರ್, ಹಾಕಿ 10-15 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ಮೇಲೆ ಅದು ಹುಟ್ಟೋದಿಲ್ಲ. ಜರ್ಮಿನೇಷನ್ ಬರೋದಿಲ್ಲ, ಒಂದು 30% ಬರುತ್ತೆ. ಮಿಕ್ಸ್ ಮಾಡಿರ್ತಾರಲ್ಲ ಹಳೆ ಬೀಜನ ಹೊಸ ಬೀಜಕ್ಕೆ ಮಿಕ್ಸ್ ಮಾಡಿರ. ಈಗ ಹಳೆ ಬೀಜದ ರೇಟು 50 ರೂಪಾಯಿ ಇರುತ್ತೆ ಸರ್, ಎಲ್ಲಾದ್ರೂ ಹೋದ್ರೆ 50 ರೂಪಾಯಿ ವೇಸ್ಟ್ ತಿಪ್ಪಿ ಬೀಸಿ ಹಾಕಂದ್ರೆ 50 ರೂಪಾಯಿ ಕೊಟ್ಬಿಡ್ತಾರೆ. ಈ ಹೊಸ ಬೀಜದ 1,000 ರೂಪಾಯಿ ಇರುತ್ತೆ. ಈ ಬ್ರೋಕರ್ ಏನ್ ಮಾಡ್ತಾನೆ, ಅವನಿಗೆ ಅಡ್ರೆಸ್ ಇರೋದಿಲ್ಲ, ಇನ್ನೊಂದು ಇರಲ್ಲ, ಏನು ಇರೋದಿಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಹಳೆ ಬೀಜದ ಒಂದು ಕೆಜಿಗೆ ಇದನ್ನ 5 ಕೆಜಿ ಸೇರಿಸ್ಬಿಡ್ತಾನೆ. ತೋರಿಸ್ತಾನೆ ಅಷ್ಟೇ, ಎದುರಿಗೆ ತೋರಿಸ್ತಾನೆ ಒಳ್ಳೆ ಬೀಜ ರೀ ನಮ್ದು ಒಳ್ಳೆ ಕ್ವಾಂಟಿಟಿ ಅಂತ. ಆದ್ರೆ ಟೋಟಲ್ ಫೇಲ್ ಆಗ್ತಾನೆ. ಇಲ್ಲಿ ಹಗರಮನಹಳ್ಳಿ ತಾಲೂಕಿನಾಗ ರೈತ ಸಂಘ ಅಧ್ಯಕ್ಷ ನನಗೆ ಮೊನ್ನೆ ಫೋನ್ ಮಾಡಿದ್ರು, ರೀ ನೀನ್ ನೋಡಿದ್ರೆ 1,500 ರೂಪಾಯಿ ಕೆಜಿ ಹೇಳ್ತೀವಿ, ಇಲ್ಲಿ ನೋಡಿದ್ರೆ 600 ರೂಪಾಯಿ ಕೊಟ್ಟು ಹೋಗ್ಯಾನಪ್ಪ ಅಂತ ಹೇಳಿದ್ರು. ಅವ್ರನ್ನ ನಾನು ಆಯ್ತು ಬಿಡ್ರಿ ಅಂತ ಹೇಳಿದೆ. 8 ದಿವಸ ಆದ್ಮೇಲೆ ಅದೇ ಅಧ್ಯಕ್ಷ ಫೋನ್ ಮಾಡ್ತಾರೆ, ನೀವು ಹೇಳಿದ್ದೆ ಕರೆಕ್ಟ್ ಆಯ್ತ್ರೆ, ವರ್ಷ ಡೂಪ್ಲಿಕೇಟ್ ಬೀಜ ಒಂದು ಹುಟ್ಟಿಲ್ಲ, ರೈತರೆಲ್ಲ ಹಾಳಾಗೋರು. ಅವ್ರ ಹತ್ರಿಂದನೇ ನಾನು ಕಂಪ್ಲೇಂಟ್ ಮಾಡ್ತೀನಿ. ಈಗ ಅವ್ರ ಅಡ್ರೆಸ್ ಎಲ್ಲ ತಂದು ಮಾಡಿದ್ರು, ಕಂಪ್ಲೇಂಟ್ ಆದ್ರೆ ಈ ಸರಿ ಟೋಟಲ್ ನನ್ನ 10 ವರ್ಷ ಅನುಭವದ ಈ ಸರಿ ಫಸ್ಟ್ ಕಂಪ್ಲೇಂಟ್ ಆಗಿರೋದು. ಈಗ ರೈತರು ಜಾಗೃತರಾಗಿದ್ದಾರೆ, ರೈತರು ಜಾಗೃತಿ, ಇದು ಜಾಗೃತಿ ಬರೋದೇ ಇಲ್ಲ ಸರ್ ಎಲ್ಲವರೆಗೂ ಅಂತಂದ್ರೆ ಬ್ರೋಕರ್ ಹಿಡಿದಿಟ್ಟುಗಳವರೆಗೂ ಬರೋದಿಲ್ಲ. ಯಾಕೆಂದ್ರೆ ರೈತ ಏನ್ ಮಾಡ್ತಾನೆ ಅಂದ್ರೆ ಕಡಿಮೆ ಇದು ಎಷ್ಟು ಕಡಿಮೆ ಸಾಧ್ಯ ಆಗುತ್ತೆ ಅಷ್ಟೊಂದು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಒಂದು ಹಸಿವು ಇರ್ತದೆ, ಆ ಒಂದು ಕಮಿಟ್ಮೆಂಟ್ ಇರ್ತದೆ, 50 ರೂಪಾಯಿ ಉಳಿದ್ರೆ ಸಾಕಲ್ಲಪ್ಪ ಅನ್ನೋದಿರುತ್ತೆ. ಮುಂದೆ ಹಿಂಗ್ ಮೋಸ ಮಾಡ್ತಾನೆ ಅಂತ ಅವನಿಗೂ ಇರೋದಿಲ್ಲ. ಆಮೇಲೆ ಇವ್ರು ಬ್ರೋಕರ್ಗಳು ಏನಂತ ಒಳ್ಳೊಳ್ಳೆ ಮಾತುಗಳು ಮಾತಾಡಿ ನಂಬಿಸಿ ಅಂತ ವ್ಯವಸ್ಥೆ ಅವ್ರ ಹತ್ರ ಇರುತ್ತೆ, ಅವ್ರ ಅಭ್ಯಾಸ ಆಗುತ್ತೆ. ಕೊಟ್ಟೂರು ತಾಲೂಕಿನ ಒಂದು ಹಳ್ಳಿಯರು, ಕೂಡ್ಲಿಗಿ ತಾಲೂಕಿನ ಒಂದು ಹಳ್ಳಿಯರು ಬಹಳ ಅದ್ರ ಬಗ್ಗೆ ಮಾಡ್ತಕ್ಕಂತ. ಬೀಜದ ಬೆಲೆ ತುಂಬಾ ವ್ಯತ್ಯಾಸಗಳಾಗ್ತಾ ಇರ್ತದ? ಹೌದು ಸರ್, ಪ್ರತಿ ವರ್ಷ. ಹೌದು ಸರ್, ಈಗ ಹೇಳ್ತೀನಿ ಕೇಳ್ರೆ, 100 ರೂಪಾಯಿದಿಂದ ಹಿಡಿದು 3,000 ವರೆಗೂ ಆಗುತ್ತೆ. ಆಗುತ್ತೆ. ಒಂದೊಂದು ವರ್ಷ ಬೇಡಿಕೆನೆ ಇರೋದಿಲ್ಲ. ಹಿಂಗಾಗಿ ಆ ವರ್ಷ ಬೇಡಿಕೆ ಇಲ್ಲ, ಏನೋ ಆಗಿಲ್ಲ, ನನಗೇನು ಲಾಸ್ ಆಗಿತ್ತು ಅಂದ್ರೆ ಸದ್ಯ ಆ ಬೀಜ ತಗೊಂಡೋಗಿ ನಾವು ತಿಪ್ಪಿಗೆ ಹಾಕಬೇಕಾಗಿತ್ತು. ಅದು ಧರ್ಮ. ಅಕಸ್ಮಾತ್ ನನಗೆ ಏನು ಬಂದಿಲ್ಲ ವರ್ಷ ಅಂದ್ರೆ ಸದ್ಯ ತಿಪ್ಪಿಗೆ ಹಾಕ್ಬಿಡ್ಬೇಕು, ಹಾಕ್ಲೇಬೇಕು. ಇಲ್ಲ ರೈತ ಇಲ್ಲ ಇದ್ರೆ ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ನಾನು ಯಾರೇನೊಬ್ಬ ರೈತ ಕೊಟ್ಟಿನಿ ಅಂದ್ರೆ ಆ ರೈತಕ್ಕೆ ಮೋಸ ಮಾಡ್ದಂಗೆ, ಮೋಸ ಮಾಡ್ದಂಗಾಗುತ್ತೆ. ಹಂಗಾಗಿನೇ ಟೋಟಲ್ ಆಗಿ ಒಂದು ಕಾನ್ಸೆಪ್ಟ್, ಯಾವುದೇ ರೈತ ಈರುಳ್ಳಿ ಬೀಜ ಬೆಳೀತಕ್ಕಂಥವ್ರು ಒಂದು ಬಂದ್ರೆ ನಮ್ದು ಅದೃಷ್ಟ ಅನ್ಕೊಳ್ಬೇಕು, ಇಲ್ಲ ಅಂದ್ರೆ ತಿಪ್ಪಿಗೆ ಹಾಕಂಗಿದ್ರೆ ವ್ಯವಹಾರ ಮಾಡ್ಬೇಕು ಮಾಡ್ಬೇಕು. ಒಬ್ಬ ರೈತ ಆಗಿ ಇನ್ನೊಬ್ಬ ರೈತ ನಾವು ಮೋಸ ಮಾಡಿದ್ರೆ ಅದು ಭಗವಂತನೇ ಮೋಸ ಮಾಡ್ದಂಗಾಗುತ್ತೆ. ಈಗ ನೀವು 8 ಎಕರೆಯಲ್ಲಿ ಮಾಡ್ತೀರಿ ಅಂದ್ರೆ ಇದು ಬೀಜೋತ್ಪಾದನೆ? 8-10 ಎಕರೆ. 10 ಎಕರೆ ಮಾಡ್ತಾ ಇದ್ರಿ. 10 ಎಕರೆಗೆ ಒಂದು ಸಾರಿ ಬೀಜೋತ್ಪಾದನೆಗೆ ಎಷ್ಟು ವೆಚ್ಚ ಆಗುತ್ತೆ ಸರ್? ಮೊನ್ನೆ ಏನಾಗಿದೆ, ಇದು ಎಲ್ಲದನ್ನು ಗಡ್ಡೆ ನಾವು ಆಯ್ಕೆ ಮಾಡ್ಬೇಕಾದ್ರೆ ಆ ಗಡ್ಡೆ ರೇಟ್ ಏನಿರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸರ್. ಅದು ವರ್ಷ ವರ್ಷ ವ್ಯತ್ಯಾಸ ಆಗ್ತದೆ. ವರ್ಷ ವರ್ಷ ನೋಡಿ, ಒಂದ್ ವರ್ಷ ತಿಪ್ಪಿ ಚೆಲ್ತಕ್ಕಂಥದ್ದನ್ನ 100 ರೂಪಾಯಿ 50 ರೂಪಾಯಿಗೆ ಸಿಗುತ್ತೆ. ಟ್ರಾನ್ಸ್ಪೋರ್ಟ್ ಒಂದೇ ಒಂದೇ ಸಲ ಎಲ್ಲ ಕೇಕೊಂಡ್ರೆ ಒಂದ್ ಕ್ವಿಂಟಲ್ 200 ರೂಪಾಯಿಗೆ 300 ರೂಪಾಯಿಗೆ 400 ರೂಪಾಯಿಗೆ ಸಿಗುತ್ತೆ. ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬರೋದ್ರಾಗ 7,000 ರೂಪಾಯಿ ಬಿದ್ಬಿಡುತ್ತೆ ಗಡೆ ಒಂದ್ ಕ್ವಿಂಟಲ್. ಅಂದ್ರೆ ಅಲ್ಲಿ ವ್ಯತ್ಯಾಸ ಎಷ್ಟಾಗ್ತದೆ ಅನ್ನೋದ್ರ ಮೇಲೆ ಈ ಪ್ರೊಡಕ್ಷನ್ ನಿಂತಿರುತ್ತೆ ಸರ್. ಅಂದ್ರೆ ಒಂದು ಸ್ಥಿರವಾದ ಬೆಲೆ, ಒಂದು ಸ್ಥಿರವಾಗಿದ್ದು ಬೀಜಕ್ಕೂ ಇಲ್ಲ ಸರ್, ಗಡ್ಡೆಗೂ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಒಂದೊಂದೇಟ್ ಈರುಳ್ಳಿ ಕಣ್ಣೀರ್ ತರಿಸುತ್ತೆ, ಒಂದೊಂದೇಟ್ ರೈತರು ಎಲ್ಲಿ ಬೇಕಲ್ಲಿ ಎತ್ತಿ ಟ್ರಾಕ್ಟರ್ಗಳೆಲ್ಲ ಎತ್ತಿ ತಿಪ್ಪಿಗೆ ಹಾಕಿರ್ತಾರೆ ಅನ್ನೋದನ್ನು ನೀವು ನೋಡಿರಿ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಪ್ರೊಡಕ್ಷನ್ ಕಾಸ್ಟ್. ಇದು ಇಷ್ಟೇ ಅಂತ ನಿಖರ ಆಗಿರೋದಿಲ್ಲ. ನಿಮ್ಮ ಅನುಭವ ಏನ್ ಹೇಳುತ್ತೆ ಇದನ್ನ ಒಂದು ಸಾಮಾನ್ಯ ಗತಿಯಲ್ಲಿ ಸರ್? ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು, ನಾವು ಲಾಭನೇ ತಾಳ್ಬೇಕು ಅನ್ನೋದಾದ್ರೆ, ನಾವು ಎಲ್ಲಿ ಗದಗ್ ಆಗ್ಲಿ ಚಿತ್ರದುರ್ಗ ಆಗ್ಲಿ ಎಲ್ಲೆಲ್ಲಿ ಈರುಳ್ಳಿ ಬೆಳೀತಾರೋ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಸರ್, ಎರೆ ಭೂಮಿ ಮಳೆಗಾಲಕ್ಕೆ ಆಶ್ರಯ ಇರತಕ್ಕಂತ ಬೆಳೆಯೋದು. ಆ ಊರುಗಳಲ್ಲಿ ನಮ್ದೇ ಆದಂತದ್ದೊಂದು ಬೆಲ್ಟ್ ಕಟ್ಟಬೇಕು. ಏನ್ ಬೆಲ್ಟ್ ಅಂತಂದ್ರೆ, ನಾನು ಬೀಜ ಬೆಳೀತಿದ್ದೇನಪ್ಪ, ನೀನ್ ನನ್ನ ಹತ್ರ ಬೀಜ ತಗೋ, ನಾನು ಇಷ್ಟಕ್ಕೆ ಬೆಳೆ ಕೊಡ್ತೀನಿ, ನೀನ್ ಇಷ್ಟ ಅಂದ್ರೆ ನಂಬಿಕೆ ವ್ಯವಹಾರ. ಇದು ಹಂಗ ಮಾಡ್ಕೊಂಡು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಇದು ಲಾಭದಾಯಕ. ಈಗ ಅವನಿಗೂ ಮೋಸ ಆಗೋದಿಲ್ಲ, ನಮಗೂ ಮೋಸ ಆಗೋದಿಲ್ಲ. ಈಗ ನಿಮ್ಗೆ ಆತರದ ಒಂದು ಸರ್ಕಲ್ ಬೆಳೆದಿರ್ಬೋದಲ್ವಾ ಸರ್? ಒಂದು 3-4 ಊರಲ್ಲಿ ಬೆಳೆದಿದೆ ನಂದು. ವರ್ಷ ಒಂದು 8-9 ಕ್ವಿಂಟಲ್ ಬೀಜ ಹೋಗ್ಲಿ ಅಂತ ತೊಂದರೆ ಇಲ್ಲ. ಅದಕ್ಕಿಂತ ನಾನು ಜಾಸ್ತಿ ಬೆಳ್ಕೊಂಡಾಗ ಕೆಲವೊಂದಿಷ್ಟು ತೊಂದರೆ ಆಗುತ್ತೆ. ಈಗ 3-4 ಈ ವರ್ಷ ಏನಾಗಿದೆ ಸರ್, ಅದನ್ನ ನೋಡ್ಕೊಂಡು ಚೆನ್ನಾಗಿಲ್ಲಪ್ಪ, 3-4 ವರ್ಷದಿಂದ ನಮ್ ಕಡೆ ಬೀಜ ಕೊಡ್ತಾ ಇದಾರೆ, ಇದು ನೋಡ್ಕೊಂಡೆ ಎಲ್ಲ ಅವ್ರು ಚೆನ್ನಾಗಿ ಬರ್ತೈತೆ ಅಂತ, ವರ್ಷ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಇನ್ನೊಂದು 2 ಊರು ಎಕ್ಸ್ಟೆನ್ಷನ್ ಆಗ್ತದೆ ಸರ್. ಇದು ಪ್ರತಿ ವರ್ಷನು ಜಾಸ್ತಿ ಆಕಂತ ಹೋಗುತ್ತಿದ್ರದ್ದು. ಎದಕ್ಕೆಂದ್ರೆ ಅದು ಏನಾಗುತ್ತೆ ಸರ್, ಒಂದೇ ಸರಿ ನಾವು ಹೋಗಿ ಕುಂತ್ಕೊಂಡ್ರೆ ಕಟ್ಟ ಮೇಲೆ ಇಲ್ಲ ಮಾರ್ತೀವಪ್ಪ ಅಂದ್ರೆ ಎಲ್ಲ 126 ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಮೋಸ ಮಾಡೋಗಿರೋ ಅವ್ರ ಕೈ ಸಿಗ್ತಾರೆ. ನಾವು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರಂತ ಅವ್ರಿಗೆ ಚಾಯ್ಸ್ ಮಾಡಕ್ ಆಗಲ್ಲ. ಮನುಷ್ಯನ ಮನಸ್ಸನ್ನ ಯಾರ ಕೈಲಿ ಅಳಿಯಕ್ಕಾಗಲ್ಲ. ಹಂಗಾಗಿ ಏನಾಗುತ್ತೆ ಅಂದ್ರೆ ಸರ್, ಅದನ್ನ ಮನುಷ್ಯ ಅವ್ರ ಪ್ರಾಕ್ಟಿಕಲ್ ಒಂದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಕಂತ ಹೋಗ್ಬೇಕು. ಒಂದೇ ಸರಿಗೆ ನಾವು ಅನ್ಕೊಂಡು ಇಲ್ಲಿ ಏನನ್ನ ಬೆಳ್ಕೊಂಡು ಅಲ್ಲೆಲ್ಲಿ ಗೊತ್ತಾಂಡೋದ್ರೆ ನಿನ್ ಟೆಸ್ಟ್ ಮಾಡ್ತಾರೆ, ಮರದಾಳೆ ಕುಂದ್ರಿಸಿ ಎಲ್ಲ 126 ಪ್ರಶ್ನೆ ಕೇಳ್ತಾರೆ, ಅದಕ್ಕೆಲ್ಲ ಉತ್ತರ ಹೇಳ್ಬೇಕು. ಆಮೇಲೆ ಸರಿಯಾದಂತದ್ದು ನಾವು ಹೇಳಿ ಬರ್ಬೇಕು. ಅದು ಯಾರಿಗೆ ಅಂದ್ರೆ ಸರ್, ಬೆಳೆದಿರೋನಿಗೆ ನಾನಾಗ ಕೊಡೋ ಬ್ರೋಕರ್ಗಳಿಗೆ ಯಾವ ನಾಲೆಡ್ಜ್ ಇರೋದಿಲ್ಲ ಸರ್. ಈ ಬೆಳೆದಿರೋದಂಗೆ, ಆಮೇಲೆ ಇದು ಪ್ರೊಡಕ್ಷನ್ ಹೆಂಗೆ, ಆಮೇಲೆ ಇದ್ರದ್ದು ಹೆಂಗೆ ಅಂತ. ಆಮೇಲೆ ಅವ್ರು ಏನು ಕೊಡೋದಿಲ್ಲ, ಏನು ಹೇಳೋದಿಲ್ಲ ಸರ್. ಒಂದು ಸಣ್ಣ ಮೊಬೈಲ್ ತಗೊಂಡೋಗಿರ್ತಾರೆ, ಅದ್ ನಂಬರ್ ಕೊಟ್ಬರ್ತಾರೆ. ಇನ್ನೊಂದು 2 ಸಾವಿರ ಅವ್ರಿಗೆ ಫೋನ್ ಮಾಡಿದ್ರೆ, ಫೋನ್ ಮಾಡ್ಬಿಟ್ರೆ ನಾ ಬೀಜನೇ ಮಾರಲ್ರಿ ಅಂತ ಹೇಳ್ತಾರೆ. ಆದ್ರೆ ಹೀಗಾಗಿ ರೈತರು ಮೋಸಕ್ಕೆ ಹೋಗೋ ಜಾಸ್ತಿ, ಮೋಸಕ್ಕೆ ಹೋಗೋದೇ ಇದರಲ್ಲಿ ಬಹಳ ಜನ.